ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0834297133. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0233221601 ಆರ್ ಲಾಗ್ ಆನ್ ಟು www.cancermiraj.com. ಗುಣಶೀಲ ಫರ್ಟಿಲಿಟಿ ಸೆಂಟರ್, ದ ಆರ್ಟ್ ಆಫ್ ಕ್ರಿಯೇಟಿಂಗ್ ಮದರ್ಸ್ ಸಿನ್ಸ್ 1985 ಪ್ರಸ್ತುತಪಡಿಸುತ್ತಿದೆ ತಾಯಿ ಭಾಗ್ಯ. ವಿಶ್ವದರ್ಜೆಯ IVF ಚಿಕಿತ್ಸೆಯನ್ನು ಅರ್ಹ ದಂಪತಿಗಳಿಗೆ ಕೇವಲ ಅರ್ಧದಷ್ಟು ಬೆಲೆಗೆ ಒದಗಿಸಲಾಗುತ್ತದೆ. ಗುಣಶೀಲ ಫರ್ಟಿಲಿಟಿ ಸೆಂಟರ್, ಕಾಲ್ ಮಾಡಿ 0804646260. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಹೈನು ದನಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿಎಂ ಮುರುಗೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ರಾಮೇಶ್ವರ್ ಶಿರ್ಬಡಗಿ. ನಮಸ್ಕಾರ ಡಾಕ್ಟರ್ ಬಿಎಂ ಮುರುಗೋಡ್ ಅವರೇ. ನಮಸ್ಕಾರ. ಇವತ್ತಿನ ದಿವಸ ಹೈನು ದನಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವೇನ್ ತಿಳಿಸ್ತಾ ಇದ್ದೀರಲ್ಲ, ಮೊದಲಿಗೆ ಹೈನು ದನಗಳ ಕೊಟ್ಟಿಗೆ ಯಾವ ರೀತಿ ಇರಬೇಕಂತೀರಿ? ದನದ ಕೊಟ್ಟಿಗೆ ಅಥವಾ ದನದ ಮನೆ ಕಟ್ಟುವ ಮೂಲ ಉದ್ದೇಶವೇನೆಂದರೆ ಅವುಗಳನ್ನು ಮಳೆ, ಗಾಳಿ, ಬಿಸಿಲಿನ ತಾಪ ಮುಂತಾದ ಸಮಸ್ಯೆಯಿಂದ ರಕ್ಷಣೆ ಮಾಡಿ ಅವುಗಳಿಗೆ ಸೂಕ್ತ ಅನುಕೂಲಗಳನ್ನು ಒದಗಿಸಿ ಮತ್ತು ಶುದ್ಧ ಹಾಲು ಉತ್ಪಾದನೆಗೆ ಅವಕಾಶ ಮಾಡಿಕೊಡುವುದು. ದನದ ಮನೆಗಳನ್ನು ಕಟ್ಟುವಾಗ ಸ್ಥಳೀಯವಾಗಿ ಸಿಗುವಂತ ಸಾಮಗ್ರಿಗಳಿಂದ ಕಡಿಮೆ ಖರ್ಚಿನಲ್ಲಿ ಕಟ್ಟಬೇಕು. ದನದ ಮನೆಯನ್ನು ಕಟ್ಟುವಾಗ ಸೂಕ್ತ ಸ್ಥಳದ ಆಯ್ಕೆಯಲ್ಲಿ ಗಮನಿಸಬೇಕಾದ ಅಂಶಗಳು ಯಾವ ಎಂದರೆ, ಸ್ಥಳ ಎತ್ತರವಾದ ಮತ್ತು ಸಮತಟ್ಟಾದ ಪ್ರದೇಶವಾಗಿರಬೇಕು. ದನದ ಮನೆಯಲ್ಲಿ ಬಳಸಿದ ನೀರು ಮನೆಯ ಸುತ್ತಮುತ್ತ ನಿಲ್ಲದೆ ಹರಿದು ಹೋಗುವಂತಿರಬೇಕು. ಇಲ್ಲಂದ್ರೆ ಇದರಿಂದ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗ್ತದೆ, ಸೊಳ್ಳೆಗಳಿಂದ ಸಮಸ್ಯೆ ಎದುರಿಸಬೇಕಾಗ್ತದೆ. ಆ ಕಾರಣದಿಂದ ನಿಲ್ಲದೆ ಹರಿದು ಹೋಗುವಂತಿರಬೇಕು. ಮನೆಯ ಸುತ್ತಲಿನ ಭೂಮಿಯು ಮೇಲ್ಪದರು ಸಡಿಲವಾಗಿದ್ದು ನೀರನ್ನು ಹೀರಿಕೊಳ್ಳುವಂತ ಗುಣವನ್ನು ಹೊಂದಿರಬೇಕು ಮತ್ತು ಬೇಕಾದ ಮೇವಿನ ಬೆಳೆಗಳನ್ನು ಬೆಳೆಯಲು ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು. ದನದ ಮನೆಯ ಉದ್ದವಾದ ಭಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿದ್ದು ಸಾಕಷ್ಟು ಸೂರ್ಯನ ಬೆಳಕು ದನದ ಮನೆಯೊಳಗೆ ಬೀಳುವಂತಿರಬೇಕು. ಇದರಿಂದ ಮನೆಯ ಒಳಗಿನ ನೆಲ ಒಣಗಲು ಸಹಾಯವಾಗುತ್ತದೆ ಮತ್ತು ಹಲವಾರು ರೋಗಗಳಿಗೆ ಕಾರಣವಾಗುವ ಅತಿ ಸೂಕ್ಷ್ಮನ ಮತ್ತು ಸೂಕ್ಷ್ಮನ ಜೀವಿಗಳ ಬೆಳವಣಿಗೆ ಕಡಿಮೆಗೊಳಿಸುತ್ತದೆ. ಒಂದು ಹಸುವಿಗೆ ಪ್ರತಿದಿನ ಕುಡಿಯಲು ಸುಮಾರು 30-40 ಲೀಟರ್ ನೀರು ಬೇಕಾಗುತ್ತದೆ. ಹೈನು ದನಗಳನ್ನು ತೊಳೆಯಲು ಮತ್ತು ಕೊಟ್ಟಿಗೆಯನ್ನು ತೊಳೆಯಲು ಸ್ವಚ್ಛಗೊಳಿಸಲು ಸುಮಾರು 120 ಲೀಟರ್ ನೀರು ಪ್ರತಿದಿನ ಬೇಕಾಗುತ್ತದೆ. ಆದ್ದರಿಂದ ಸಾಕಷ್ಟು ನೀರನ್ನು ಸುಲಭವಾಗಿ ದೊರೆಯುವಂತಹ ಸ್ಥಳವನ್ನ ಕೊಟ್ಟಿಗೆ ನಿರ್ಮಾಣಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ. ರಸ್ತೆ ಮತ್ತು ವಿದ್ಯುತ್ ಸೌಲಭ್ಯ ಇರಬೇಕು. ದನದ ಮನೆಯ ಸುತ್ತಲೂ ಗಿಡಮರಗಳು ಇರಬೇಕು, ಏಕೆಂದರೆ ಬಿಸಿಲು ಗಾಳಿಯ ಬೀಸುವಿಕೆಯಿಂದ ಹಿಂಡುವ ದನಗಳ ಮೇಲಾಗುವ ಅಡ್ಡ ಪರಿಣಾಮವನ್ನು ಮರಗಳು ಕಡಿಮೆ ಮಾಡುತ್ತವೆ. ಅದಲ್ಲದೆ ದನದ ಮನೆಯು ಕುಡಿಯುವ ನೀರಿನ ಟ್ಯಾಂಕು, ಹುಲ್ಲಿನ ಬನವೆ ಹಾಗೂ ಮೇವು ಸಂಗ್ರಹದ ರೂಮು ಮುಂತಾದವುಗಳಿಗೆ ಹತ್ತಿರದಲ್ಲಿರಬೇಕು. ದನದ ಮನೆಯ ಪ್ರಕಾರಗಳು, 2 ಸಾಲಿನ ದನದ ಮನೆಯಲ್ಲಿ ಮುಖಾಮುಖಿ ಪದ್ಧತಿ ಮತ್ತು ಬಾಲಕ್ಕೆ ಬಾಲು ಪದ್ಧತಿಗಳಿದಾವೆ. ಸೊ ಪ್ರತಿಯೊಂದು ದನಕ್ಕೆ 50 ಚದುರ ಅಡಿ ಸ್ಥಳ ಬೇಕು. ಛಾವಣಿಯ ಮಧ್ಯಭಾಗ ಕನಿಷ್ಠ 15 ಅಡಿ ಎತ್ತರ ಇರಬೇಕು ಮತ್ತು 2 ಮಗ್ಗಲು ನೆಲದಿಂದ 5 ಅಡಿ ಎತ್ತರ ಇರಬೇಕು. ಅದರ ಮೇಲಿನ ಛಾವಣಿಯವರೆಗೂ ಜಾಳಿಗೆ ಇರಬೇಕು. ಗ್ವಾಡ್ಲಿ ಎತ್ತರ ದನದ ಕೊಟ್ಟಿಗೆ 2 ಅಡಿ ಎದುರುಗಡೆ, 3 ಅಡಿ ಎದುರುಗಡೆ ಇರಬೇಕಾಗ್ತದೆ. ಅಗಲು 1.5 ಅಡಿ, ಆಳ 1 ಅಡಿ ಇರಬೇಕು. ದನಗಳು ನಿಲ್ಲುವ ಜಾಗ 6-7 ಅಡಿ ಉದ್ದ, 4-5 ಅಡಿ ಅಗಲವಿರಬೇಕು. ಮೂತ್ರದ ಕಾಲುವೆ 9-12 ಅಂಗಲು ಅಗಲ ಇರಬೇಕು. ಕಟ್ಟಡದ ತಳಪಾಯವನ್ನು ಕಲ್ಲು, ಸಿಮೆಂಟು, ಕಾಂಕ್ರೀಟ್ಗಳಿಂದ ನಿರ್ಮಿಸುವುದು ಸೂಕ್ತ. ತಳಪಾಯ ಭೂಮಿಯು ಮಟ್ಟಕ್ಕಿಂತ ಎತ್ತರವಾಗಿರಬೇಕು. ಗೋಡೆ ಮತ್ತು ಗಾದ್ಲಿಗಳಲ್ಲಿ ಸಂದು ಬಿರುಕುಗಳಿಲ್ಲದಂತೆ ನೋಡಿಕೊಳ್ಳಬೇಕು, ಇಲ್ಲಂದ್ರೆ ಅಲ್ಲಿ ಉಣ್ಣೆಗಳಾಗುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ದನಗಳನ್ನು ನಿಲ್ಲುವ ಸ್ಥಳ ಜಾರದಂತೆ ಇರಬೇಕು. ನೆಲದ ಮೇಲೆ ಬಿದ್ದ ನೀರು ಹಾಗೂ ಮೂತ್ರ ಸರಾಗವಾಗಿ ಹರಿದು ಹೊರಗೆ ಹೋಗುವಂತೆ ಚರಂಡಿಯ ಕಡೆಗೆ ಸ್ವಲ್ಪ ಇಳಿಜಾರಿ ಇರಬೇಕು. ಅಂದ್ರ ದನದ ಕೊಟ್ಟಿಗೆ ಇಷ್ಟೆಲ್ಲ ಸೌಕರ್ಯವನ್ನ ಹೊಂದಿರಬೇಕಂತಿರಲ್ಲ. ಹೌದು ಸರ್. ಇನ್ನು ಉತ್ತಮ ಆರೋಗ್ಯವಂತ ಹೈನು ದನಗಳನ್ನ ಖರೀದಿ ಮಾಡಬೇಕಾದ್ರ ಏನೇನು ಅಂಶಗಳನ್ನ ಗಮನದಲ್ಲಿ ಇಡಬೇಕಂತೀರಿ? ಮೊದಲನೇದಾಗಿ ವಯಸ್ಸು ಬಹಳ ಇಂಪಾರ್ಟೆಂಟ್. ಸೊ ಸಾಮಾನ್ಯವಾಗಿ ಹೈನು ದನಗಳನ್ನು ಕೊಳ್ಳುವಾಗ ಅವುಗಳ ವಂಶಾವಳಿಗಳಿಗೆ ದಾಖಲೆ ಇದ್ದರೆ ಅದರ ಅಂಶದ ಹಾಲಿನ ಉತ್ಪಾದನೆ ಸಾಕಷ್ಟು ಮತ್ತು ಅವುಗಳ ಹಿಂದಿನ ಸೂಲಿನ ಹಾಲಿನ ಇಳುವರಿಯನ್ನು ಪರಿಶೀಲಿಸಿ ಹೆಚ್ಚು ಹಾಲು ಉತ್ಪಾದನೆಯುಳ್ಳ ಅಂಶದ ದನಗಳನ್ನು ಖರೀದಿಸಬೇಕು. ಅದರಲ್ಲಿ ಕನಿಷ್ಠ 1-2 ಸೂಲುದೊಳಗಿನ ದನಗಳನ್ನು ಖರೀದಿಸಿದರೆ ಉತ್ತಮ. ಯಾಕಂದ್ರೆ ಮೊದಲಿನ 2 ಸೂಲಲ್ಲಿ ಹಾಲಿನ ಇಳುವರಿ ಕಡಿಮೆ ಇರ್ತದೆ. ದನಗಳ ವಯಸ್ಸು 6-7 ಮ್ಯಾಕ್ಸಿಮಮ್ 20 ಬದುಕ್ತವೆ. ಹೀಗಾಗಿ ಕನಿಷ್ಠ ಪಕ್ಷ ಅವು ಒಂದು ಜೀವಿತ ಅವಧಿ ಒಳಗೆ 10 ಕರಗಳನ್ನಾದ್ರೂ ಕೊಟ್ಟರೆ ರೈತನಿಗೆ ಲಾಭ ಆಗ್ತದೆ. ಹೆಚ್ಚು ಹಾಲು ಕೊಡುವ ದನಗಳು ಸೌಮ್ಯ ಸ್ವಭಾವದಾಗಿರ್ತದೆ. ಸೊ ಮೃದುವಾದ ಕೂದಲು ಮತ್ತು ನುಣುಪಾದ ಚರ್ಮ ಹೊಂದಿರಬೇಕು. ಕಾಂತಿಯುಕ್ತ ಮತ್ತು ಚುರುಕಾದ ಕಣ್ಣುಗಳು ಇರಬೇಕು. ಪಟ್ಟೆ ಮತ್ತು ಎದುಗುಂಡಿಗೆ ದೊಡ್ಡದಾಗಿರಬೇಕು. ಹಣೆ ಅಗಲವಾಗಿದ್ದು ಕುತ್ತಿಗೆ ಹಾಗೂ ಏನೆಯ ಭಾಗ ತೆಳುವಾಗಿರಬೇಕು. ಕೆತ್ತಲ ಮೇಲೆ ಮತ್ತು ಕೆತ್ತಲ ಮುಂದೆ ಇರುವ ರಕ್ತನಾಳಗಳು ದೊಡ್ಡದಾಗಿದ್ದು ಕಣ್ಣಿಗೆ ಎದ್ದು ಕಾಣುವ ಹಾಗೆ ಇರಬೇಕು. ಕೆತ್ತಲು ದೊಡ್ಡದಾಗಿದ್ದು ಮೃದುವಾಗಿರಬೇಕು. ಮಲೆ ತೊಟ್ಟುಗಳು ಸಮನಾಗಿದ್ದು ದೊಡ್ಡದಾಗಿರಬೇಕು. ಅಂದ್ರೆ ಮುಷ್ಟಿ ಪದ್ಧತಿಯಿಂದ ಹಿಂಡುವುದಕ್ಕೆ ಅನುಕೂಲ ಆಗ್ತದೆ. 2 ಹಿಂಗಾಲಗಳ ನಡುವಿನ ಅಂತರ ಅಗಲವಾಗಿರಬೇಕು. ಪಶುವೈದ್ಯರಿಂದ ಪರೀಕ್ಷಿಸಿ ಆರೋಗ್ಯವಂತ ದನಗಳನ್ನು ಖರೀದಿಸಬೇಕು. ಆಕಳು ಅಥವಾ ಎಮ್ಮೆ ಕರು ಹಾಕಿ 2 ತಿಂಗಳ ಮೀರಿರಬಾರದು. ಗರ್ಭಧರಿಸಿದ ಆಕಳನ್ನು ಖರೀದಿಸಬೇಕಾದಲ್ಲಿ ತುಂಬಾ ಗರ್ಭಿಣಿ ಆಕಳನ್ನು ಮಾತ್ರ ಖರೀದಿಸಬೇಕು. ಗರ್ಭದ ಅವಧಿ 5 ತಿಂಗಳಿಗಿಂತ ಕಡಿಮೆ ಎಂದು ಮಾರಾಟಗಾರ ಹೇಳಿದರೆ ಪಶುವೈದ್ಯರಿಂದ ಗರ್ಭ ಪರೀಕ್ಷೆ ಮಾಡಿಸಿ ಖಚಿತಪಡಿಸಿಕೊಂಡು ಖರೀದಿಸಬೇಕು. ಇನ್ನು ಹುಟ್ಟಿದ ಕರುವಿನ ಪಾಲನೆ ಪೋಷಣೆ ಯಾವ ರೀತಿ ಮಾಡಬೇಕಂತೀರಿ? ಸಾಮಾನ್ಯವಾಗಿ ಕರು ಹುಟ್ಟಿದ ಕೂಡಲೇ ಅದರ ಬಾಯಿ ಮೂಗ ಮತ್ತು ದೇಹವನ್ನು ಸ್ವಚ್ಛ ಮಾಡಬೇಕು. ಇಲ್ಲಂದ್ರೆ ಉಸಿರಾಟದ ತೊಂದರೆ ಆಗಿ ಅವು ಸಾಯುವ ಸಾಧ್ಯತೆ ಹೆಚ್ಚಿಗಿರ್ತದೆ. ಮತ್ತು ಹೊಂಕಳ ಹುರಿಯನ್ನು ದೇಹದಿಂದ 1.5-2 ಅಂಗುಲು ಬಿಟ್ಟು ತುಕ್ಕ ರಹಿತ ಹರಿತವಾದ ಉಪಕರಣದಿಂದ ಕತ್ತರಿಸಬೇಕು. ಅಕಸ್ಮಾತ್ ಅದು ಹಾಗೆ ಬಿಟ್ಟರೆ ಏನಾಗ್ತದೆ, ಅದರ ತಾಯಿ ಅದನ್ನ ತುಳಿದು ಹೊಂಕಳ ಹರ್ನಿಯ ಆಗುವ ಸಾಧ್ಯತೆ ಇರ್ತದೆ. ಸೊ ನಂತರ ಆ ಸ್ಥಳಕ್ಕೆ ಟಿಂಚರ್ ಅಯೋಡಿನ್ ದ್ರಾವಣವನ್ನು ಹಚ್ಚಿ ಕಟ್ಟಬೇಕು. ಅದನ್ನ ಕಟ್ ಮಾಡ್ಬೇಕು ಸರ್, 1-2 ಬಿಟ್ಟು. ಹುಟ್ಟಿದ ಕರುವಿನ ಕಾಲುಗಳ ಕೊಳಗದ ಮುಂತುದಿಯನ್ನು ಸಮನಾಗಿ ಕತ್ತರಿಸಬೇಕು. ಕರಗಳನ್ನು ಬರದಂತೆ ಮಳೆ ಮತ್ತು ಚಳೆಯಿಂದ ರಕ್ಷಿಸಿ ಬೆಚ್ಚಿಗಿಡಬೇಕು. ಹುಟ್ಟಿದ 1/2 ಒಳಗಾಗಿ ಗಿಣ್ಣದ ಹಾಲನ್ನು ಕುಡಿಸಲೇಬೇಕು. ಅದು ಗಿಣ್ಣದ ಹಾಲು ಕೊಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಬರ್ತದೆ. ಕರಗಳಲ್ಲಿ ಮತ್ತು ಜಂತು ನಿವಾರಣೆ ಬಹಳ ಮಹತ್ವದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಕರಗಳು ಜಂತ ಬಾಧೆಯಿಂದ ಸಾಯುವ ಸಂಭವ ಇರುತ್ತದೆ. ಈ ಬಾಧೆಯ ಒಂದು ನಿವಾರಣೆಗೆ ಸ್ಥಳೀಯ ಪಶು ವೈದ್ಯರ ಸಲಹೆ ಪಡೆದು ಸೂಕ್ತವಾದ ಜಂತು ನಿವಾರಕ ಔಷಧಿಯನ್ನು ಕರು ಹುಟ್ಟಿದ 7ನೇ ದಿನ ನಂತರ ಪ್ರತಿ ತಿಂಗಳಿಗೆ ಒಂದ್ಸಲದಾಗಿ 6 ತಿಂಗಳವರೆಗೂ ಹಾಗೂ ಪ್ರತಿ ವರ್ಷಕ್ಕೊಮ್ಮೆ ಕೊಡಬೇಕು. ನಂತರ ಕರುವಿನ ಪ್ರತಿದಿನದ ಆಹಾರದ ಪ್ರಮಾಣ ಬಹಳ ಇಂಪಾರ್ಟೆಂಟ್ ಸರ್. ಕರುವಿನ ವಯಸ್ಸು ಮೊದಲು 5 ದಿನಗಳವರೆಗೂ ಅದು ಹುಟ್ಟಿದಾಗ 20 kg ಬಾಡಿ ವೇಟ್ ಇದ್ರೆ ಅದಕ್ಕೆ 2 liter ಗಿಣ್ಣದ ಹಾಲನ್ನು ಕೊಡಬೇಕಾಗ್ತದೆ, ವಿಶೇಷವಾಗಿ ಮಿಶ್ರ ತಳಿಗಳು. ಆಮೇಲೆ 5-15 ದಿನವರೆಗೂ ಮತ್ತೆ 2 liter ಗಿಣ್ಣದ ಹಾಲನ್ನು ಅದನ್ನ 4 ಭಾಗ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಮತ್ತು ತಡರಾತ್ರಿ ಅದನ್ನ ಕೊಡ್ತಾ ಹೋಗ್ಬೇಕು. 15-30 ದಿನಗಳವರೆಗೆ 3 liter ಮತ್ತು 50 g ಧಾನ್ಯ ಮಿಶ್ರಣ, 1 ಹಿಡಿ ಕೆತ್ತಮೇವು ಅಂತ ಹಸಿರು ಮೇವು, ಯಾವುದೇ ಹಸಿರು ಮೇವು ಕೊಡಬಹುದು. 31-45 ದಿನಗಳವರೆಗೆ 2 liter ಮತ್ತು 100 g ಈ ಧಾನ್ಯ ಮಿಶ್ರಣವನ್ನು ಕೊಡಬೇಕು ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವು. ಅದೇ ರೀತಿ 45-60 ದಿನಕ್ಕೆ 1.5 liter ಹಾಲನ್ನು ಕೊಡಬೇಕಾಗ್ತದೆ, ಜೊತೆಯಲ್ಲಿ 200 g ಈ ಧಾನ್ಯ ಮಿಶ್ರಣ ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವು. 61-90 ದಿನಗಳವರೆಗೆ 1/2 liter ಹಾಲು ಕೊಡಬೇಕು ಮತ್ತು ಈ ಕಡೆ 400 g ಧಾನ್ಯ ಮಿಶ್ರಣ ಕೊಡ್ತಾ ಹೋಗ್ಬೇಕು. ಈ 3 ಆದ್ಮೇಲೆ ಹಾಲು ಕೊಡುವುದನ್ನ ಸ್ಟಾಪ್ ಮಾಡಬೇಕ್ರಿ. ಆಮೇಲೆ 3-6 ತಿಂಗಳವರೆಗೆ 500 g ಧಾನ್ಯ ಮಿಶ್ರಣ, 6-9 ತಿಂಗಳವರೆಗೆ 750 g ಮತ್ತು 9-12 ತಿಂಗಳ ವಯಸ್ಸಾಗುವವರೆಗೂ 1 kg ಧಾನ್ಯ ಮಿಶ್ರಣ ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವನ್ನು ಕೊಡಬೇಕಾಗ್ತದೆ. 1 ಆದ್ಮೇಲೆ ಅದಕ್ಕೆ ಮನಕ್ಕಂತ ನಾವು ಕರಿತೀವಿ. ಇನ್ನು ಲಸಿಕೆಯಿಂದ ಯಾವ ರೋಗವನ್ನ ತಡೆಗಟ್ಟಬಹುದು ಅಂತೀರಿ? ಲಸಿಕೆಯಿಂದ ಸಾಂಕ್ರಾಮಿಕ ರೋಗಗಳಾದಂತ ಕಾಲು ಮತ್ತು ಬಾಯಿ ಬೇನೆ, ಗಂಟಲ ಬೇನೆ, ಚಪ್ಪೆ ಬೇನೆ, ಹುಚ್ಚುನಾಯಿ ರೋಗ ಮತ್ತು ಗರ್ಭಪಾತ ರೋಗ, ಕ್ಷಯ ರೋಗ, ನೆರಡಿ ರೋಗ, ತಲೆರಿಯಾಸಿಸ್ ಮುಂತಾದವುಗಳನ್ನ ಸಾಂಕ್ರಾಮಿಕ ರೋಗಗಳ ಇವನ್ನ

ಹಾಗೂ ಒಣ ಮೇವನ್ನು ಕೊಡಬೇಕು. ಒಂದು ವೇಳೆ ಹಸಿರು ಮೇವು ಸಿಗದೆ ಇದ್ದರೆ ರಸಮೇವು ಕೊಡಬೇಕು. ಇನ್ನ ಕೊನೆಯದಾಗಿ ಹೈನು ದನಗಳ ಮೇಲೆ ವಿಮೆ ಮಾಡಿಸ್ಬೇಕಂತೀರಾ? ಹೌದ್ ಸರ್, ಯಾಕೆಂದ್ರೆ ಜಾನುವಾರು ಬಹಳ 60-80 ಸಾವಿರ ಬೆಳೆ ಬಾಳುವಂತ ಈ ಮಿಶ್ರ ತಳಿಗಳು ಇರ್ತವೆ. ಇವಕ್ಕೆ ನಾವು ಇನ್ಸೂರೆನ್ಸ್ ಮಾಡಿಸದೇ ಇದ್ರೆ ಅಕಸ್ಮಾತ್ ಏನೇ ತೊಂದರೆ ಆಗಿ ಸತ್ರೆ ರೈತನಿಗೆ ತುಂಬಾ ನಷ್ಟ ಆಗ್ತದೆ. ಸೊ ಅದಕ್ಕೆ ನಾವು ಸಾಧ್ಯವಾದಷ್ಟು ಬ್ಯಾಂಕ್ ಮುಖಾಂತರ ಸಾಲವನ್ನು ಪಡೆದುಕೊಂಡು ನಾವು ದನಗಳನ್ನ ಖರೀದಿ ಮಾಡಿದ್ರೆ ಸೊ ಬ್ಯಾಂಕ್ನವರು ಅದಕ್ಕೆ ಕಂಪಲ್ಸರಿ ಇನ್ಶೂರೆನ್ಸ್ ಬೇಡ್ತಾರೆ. ಇನ್ಶೂರೆನ್ಸ್ ಮಾಡಿಸೋ ದೃಷ್ಟಿಯಿಂದ ಆದ್ರೂ ಸಾಲದ ಮುಖಾಂತರ ನಾವು ಹೈನು ದನಗಳನ್ನು ಖರೀದಿ ಮಾಡೋದು ಒಳ್ಳೇದು. ಒಳ್ಳೆಯದು. ಡಾಕ್ಟರ್ ಬಿ ಎಂ ಮುರುಗೋಡ ಅವರೇ, ತಾವು ಇಲ್ಲಿವರೆಗೆ ಹೈನು ದನಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೈನು ದನಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿ ಎಂ ಮುರುಗೋಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ರಾಮೇಶ್ವರ್ ಶಿರ್ಬಡಗಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಜಮಖಂಡಿ ತಾಲೂಕು ಚಿಕ್ಕಬಡಸಲಗಿಯ ಹೂವಣ್ಣ ಕಲ್ಯಾಣಿ ಹಾಗೂ ಸಂಗಡಿಗರಿಂದ ಕರಡಿ ಮಜಲು.